ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ABARK ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ABARK ಕಾರ್ಡ್ ಮಾಡ್ಸಕ್ಕೆ ಎಷ್ಟ್ ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಾದ್ರೂ ಕಳ್ದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ಬೆಳೆಯಲ್ಲಿ ಬೇರುಕೊಳೆ ರೋಗದ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾ ಜಿಎಸ್ ಅರುಣ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆಯಲ್ಲಿ ಕಂಡುಬರುವ ಕೆಲವೊಂದು ರೋಗಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೈಸೂರಿನಲ್ಲಿರುವಂತಹ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯಲ್ಲಿ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಜಿಎಸ್ ಅರುಣ್ ಕುಮಾರ್ ಅವರು. ಅರುಣ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು. ನಾವು ಒಂದೊಂದು ಸಾರಿ ರೈತರು ಮಾತಾಡೋದನ್ನ ಕೇಳ್ತಾ ಇರ್ತೀವಿ, ಹಿಪ್ಪು ನೇರಳೆ ಬೆಳೆದಿರುವಂತಹ ಪ್ರದೇಶಗಳಲ್ಲಿ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಗಿಡ ತನಗೆ ತಾನೇ ಒಣಗಿದ ಹಾಗೆ ಕಂಡು ಬರುತ್ತೆ. ನಿಧಾನ ಮಾಡಿದಷ್ಟು ಈ ರೀತಿ ಒಂದು ತೊಂದರೆಗೆ ಒಳಗಾಗುವಂತಹ ಸಾಧ್ಯತೆಗಳು ಆ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳಿ, ಏನೆಲ್ಲ ಕಾರಣಗಳು ಇದ್ರೆ ಈ ರೀತಿಯ ಲಕ್ಷಣಗಳು ಗೋಚರಿಸುತ್ತೆ? ಮೊದಲನೇದಾಗಿ ನನ್ನೆಲ್ಲ ರೇಷ್ಮೆ ಬೆಳೆಗಾರರಿಗೆ ನನ್ನ ನಮಸ್ಕಾರಗಳು. ಈಗ ನಾವು ಈ ಒಂದು ಬೇರುಕೊಳೆ ರೋಗ ಹಿಪ್ಪು ನೇರಳೆಯಲ್ಲಿ ಯಾವ ರೀತಿ ಲಕ್ಷಣಗಳು ಗುಣಲಕ್ಷಣಗಳು ಕಂಡು ಬರ್ತವೆ ಮತ್ತೆ ಅದನ್ನು ನಾವು ಸಮಗ್ರವಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಮೊದಲನೇದಾಗಿ ಈ ಒಂದು ರೋಗ ಈಗ ಸರ್ ಹೇಳಿದ ಹಾಗೆ ಹಠಾತ್ತನೆ ಒಣಗಿ ಹೋಗೋದು ಅಂತ ಒಂದು ಲಕ್ಷಣಗಳು ನಮ್ಮ ಹಿಪ್ಪು ನೇರಳೆ ತೋಟದಲ್ಲಿ ಕಂಡುಬರುತ್ತೆ. ಈ ಒಂದು ಹಿಪ್ಪು ನೇರಳೆ ಬೇರುಕೊಳೆ ರೋಗ ತನ್ನ ಒಂದು ಸಾಂಕ್ರಾಮಿಕ ಸ್ವರೂಪದಿಂದಾಗಿ ಮತ್ತು ಈ ಎಲ್ಲ ಗಿಡಗಳನ್ನ ಹಿಪ್ಪು ನೇರಳೆ ಗಿಡಗಳನ್ನ ಸಂಪೂರ್ಣವಾಗಿ ಕೊಲ್ಲುವಂತ ಒಂದು ಸಾಮರ್ಥ್ಯ ಹೊಂದಿರೋದ್ರಿಂದ ಇದನ್ನ ನಾವು ಅಪಾಯಕಾರಿ ರೋಗ ಅಂತಾನೆ ಪರಿಗಣಿಸಿದೀವಿ. ಈ ರೋಗ ಬರಲು ಕಾರಣವಾಗಿರ್ತಕ್ಕಂಥ ಸಾಕಷ್ಟು ಸಿಲಿಂಡ್ರಗಳು ಈಗಾಗಲೇ ನಮ್ಮ ಹಿರಿಯ ವಿಜ್ಞಾನಿಗಳು 4 ಸಿಲಿಂಡ್ರಗಳು ಈ ರೋಗಕ್ಕೆ ಕಾರಣ ಅಂತ ಕಂಡುಹಿಡಿದಿದ್ದಾರೆ. ಈಗ ನಾವು ಕೂಡ ಮತ್ತೆರಡು ಸಿಲಿಂಡ್ರಗಳು ಇದಕ್ಕೆ ರೋಗ ಬರಲಿಕ್ಕೆ ಕಾರಣ ಅಂತ ಕಂಡುಹಿಡಿದಿದ್ದೀವಿ. ಒಟ್ಟಾರೆಯಾಗಿ 1/2 ಡಜನ್ನಷ್ಟು ಈ ಸಿಲಿಂಡ್ರಗಳು ಈ ರೋಗಕ್ಕೆ ಕಾರಣವಾಗಿರ್ತವೆ. ಈ ರೋಗ ಹಿಪ್ಪು ನೇರಳೆ ವ್ಯವಸಾಯ ಮಾಡಿರ್ತಕ್ಕಂಥ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ವ್ಯಾಪಕವಾಗಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಮುಂಗಾರಿನಲ್ಲಿ ಏನಾದರೂ ಈ ಲಾಂಗ್ ಡ್ರೈ ಸ್ಪೆಲ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಹೆಚ್ಚಾಗಿ ಏಪ್ರಿಲ್ ಮೇ ನಲ್ಲಿ ಮಳೆ ಬಂದು ಅದಾದ ನಂತರ ಒಂದು 15-20 ದಿನ ಏನಾದರೂ ಒಣಹವೆ ಕಂಟಿನ್ಯೂ ಆದರೆ ಅಂತ ಸಂದರ್ಭದಲ್ಲಿ ಈ ರೋಗ ಬಹಳಷ್ಟು ಬಾಧೆಯನ್ನ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಹಿಂದಿನ ಕೆಲ ವರ್ಷಗಳಿಂದನೂ ಕೂಡ ನಮ್ಮ ರೇಷ್ಮೆ ಬೆಳೆಗಾರರು ಇದ್ರ ಬಗ್ಗೆ ಮಾಹಿತಿನ ಆ ಸಂದರ್ಭದಲ್ಲೇ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ರೋಗ ಹೆಚ್ಚಾಗಿ ಮೇ ಜೂನ್ ನಲ್ಲೇ ಕಂಡು ಬರುತ್ತೆ. ಆದ್ದರಿಂದ ಎಲ್ಲಾ ರೇಷ್ಮೆ ಬೆಳೆಗಾರರು ಈ ರೋಗವನ್ನ ನಿರ್ವಹಿಸಲು ಮುಂಜಾಗ್ರತೆ ಕ್ರಮಗಳನ್ನ ವಹಿಸಬೇಕು. ಈ ರೋಗಗಳನ್ನ ಹೇಗೆ ತಡೆಗಟ್ಟೋದು ಅಂತ ಹೇಳಿ ನಾವು ತಮಗೆ ತಿಳಿಸ್ಕೊಡ್ತಾ ಇದೀವಿ. ಇನ್ನು ನೀವೇ ಹೇಳಿದ್ರಿ ಇದಕ್ಕೆ ಕಾರಣ ಆಗುವಂತ ಶಿಲೀಂಧ್ರಗಳು 6 ಇದೆ ಅಂತ, ಅವುಗಳ ಹೆಸರುಗಳನ್ನು ಏನಾದರೂ ಪರಿಚಯಿಸಬಹುದಾ? ಹೌದು, ಈ ಎಲ್ಲಾ ಶಿಲೀಂಧ್ರಗಳು ಮೊದಲನೇದಾಗಿ ಫಿಜೇರಿಯಂ ಸೊಲನಿ ಅಂತಕ್ಕಂಥದ್ದು, ಎರಡನೇದಾಗಿ ಫಿಜೇರಿಯಂ ಆಕ್ಸಿಸ್ಪೋರಂ ಅಂತಕ್ಕಂಥದ್ದು, ಆಮೇಲೆ ರೈಜೋಕ್ಟೋನಿಯಾ ಬಟಾಟಿಕೋಲಾ, ಬಾಟ್ರಿ ಡಿಪ್ಲೋಡಿಯಾ ಥಿಯೋಬ್ರಮೆ, ರೈಜೋಪಸ್ ವರೈಜೆ, ಈಗ ಹೊಸದಾಗೊಂದು ಜಿಯೋಟ್ರೈಕಮ್ ಸ್ಪೀಸೀಸ್ ಅನ್ನ ಕಂಡುಹಿಡಿದಿದ್ದೀವಿ. ಈ ರೀತಿ 30 ಗಿಂತ ಹೆಚ್ಚು ಶಿಲೀಂಧ್ರಗಳು ಈ ರೋಗ ಬರಲಿಕ್ಕೆ ಕಾರಣವಾಗಿದ್ದಾವೆ. ಅಂದ್ರೆ ಈ 6 ಶಿಲೀಂಧ್ರಗಳಿಂದ ಉಂಟಾಗುವಂತಹ ತೊಂದರೆಗಳಲ್ಲಿ ಈ ರೋಗ ಲಕ್ಷಣಗಳು ಒಂದೇ ರೀತಿ ಇರುತ್ತೆ ಅಂತ ನೀವು ಹೇಳ್ತೀರಿ? ಹೌದೌದು, ಈ ರೋಗ ಲಕ್ಷಣಗಳು ಕೊಳೆ ರೋಗನ್ನೇ ಬರೆಸುತ್ತೆ. ಹೇಗೆ ಒಂದು ಕಾಡಿನಲ್ಲಿ ಹುಲಿ ಮತ್ತೆ ಸಿಂಹ ಬೇಟೆ ಆಡ್ತವೆ ಒಂದು ಪ್ರಾಣಿನ, ಹಾಗೆ ಇವೆರಡು ಮುಖ್ಯ ಕಾರಣ ಮೊದಲನೇದಾಗಿ ಒಂದು ಪ್ರಾಣಿನ ಕೊಲ್ಲಕ್ಕೆ. ಅದಾದ ನಂತರ ಸಣ್ಣ ಪುಟ್ಟ ಪ್ರಾಣಿಗಳು ಬಂದು ಅದನ್ನ ತಿಂತಾ ಇರ್ತವೆ. ಹಾಗೇನೆ ಈ 6 ಮುಖ್ಯವಾದವು. ಅದಾದ ನಂತರ ಒಂದು ಸಲ ಗಿಡ ಸ್ವರ್ಗಿ ಒಣಗಕ್ ಶುರುವಾದ್ರೆ ಮತ್ತೆ ಸೆಕೆಂಡರಿ ಪ್ಯಾಥೋಜನ್ಸ್ ಅಂತ ಹೇಳ್ತೀವಿ ಅದನ್ನ, ಆ ಒಂದು ರೋಗಕಾರಕಗಳು ಮತ್ತೆ ಅದನ್ನ ಕೊಳಸ್ತವೆ, ಆ ಬೇರನ್ನ ಕೊಳಸ್ತವೆ. ಅಲ್ಲಿ 10 ಹಲವಾರು ಇರ್ತವೆ, ಅವು ಮುಖ್ಯ ಕಾರಣ ಅಲ್ಲ, ಆದ್ರೆ ಈ 6 ಮುಖ್ಯ ಕಾರಣ. ನೆಕ್ಸ್ಟ್ ಈ ರೋಗದ ಲಕ್ಷಣಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಎಲೆಗಳು ಕಂದು ಬಣ್ಣಕ್ಕೆ ತಿರುಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೇಷ್ಮೆ ತೋಟದಲ್ಲಿ ನಾವು ಸಡನ್ ಆಗಿ ಏನಾದರೂ ಗಿಡಗಳು ಒಣಗಿದ್ರೆ ಹಸಿರಿಂದನೇ ಕೂಡಿರುತ್ತೆ. ಅದಾದ್ಮೇಲೆ ಸಸ್ಯಗಳು ಯಾವ ರೀತಿ ಒಣಗುತ್ತೆ ಅಂತ ಹೇಳಿದ್ರೆ, ಒಂದು ಗಿಡದ 1/2 ಭಾಗ, ಒಂದು 10 ಕೊಂಬೆ ಇತ್ತು ಅಂದ್ರೆ 5 ಕೊಂಬೆ ಅಷ್ಟೇ ಸೊರಗೋದು, ಹಾಗೆ ಶುರುವಾಗುತ್ತೆ. ಒಂದು ಮೂಲೆಯಿಂದ ಒಂದು ಹಿಪ್ಪುನೇರಳೆ ತೋಟದಲ್ಲಿ ಶುರುವಾಗುತ್ತೆ. ಅದಾದ ನಂತರ ಸಂಪೂರ್ಣ ಗಿಡ ಸೊರಗೋದನ್ನ ನಾವು ನೋಡಬಹುದು. ಆ ಸೊರಗದ್ದು ನಾವೇನಾದ್ರೂ ಅದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಂತರ ಅದು ಅಕ್ಕಪಕ್ಕ ಇರತಕ್ಕಂಥ ಗಿಡಗಳಿಗೆ ಹರಡುತ್ತೆ. ಹಾಗೇನೆ ಹರಡ್ತಾ ಪೂರ್ತಿ ತೋಟಕ್ಕೆ ಅದು ಆಕ್ರಮಿಸುವಂತಹ ಒಂದು ಸಂದರ್ಭಗಳನ್ನ ನಾವು ನೋಡಿದೀವಿ. ಹಾಗೆ ಗಿಡ ಕೊನೆಗೆ ಅದು ಒಣಗಿ ಹೋಗುತ್ತೆ. ಈ ರೀತಿ ಲಕ್ಷಣಗಳನ್ನ ನಾವು ಹಿಪ್ಪುನೇರಳೆ ತೋಟದಲ್ಲಿ ಈ ಕೊಳೆ ರೋಗದ ಬಗ್ಗೆ ನೋಡಬಹುದು. ನೀವು ಹೇಳಿದ್ರಿ ಬೇರು ಕೊಳೆ ರೋಗ ಇಷ್ಟೆಲ್ಲ ಒಂದು ನಷ್ಟವನ್ನ ಉಂಟು ಮಾಡೋದ್ರಿಂದ ಬೆಳೆಯಲ್ಲಿ, ಅದಕ್ಕೆ ನಿರ್ವಹಣೆ ಮಾಡಿದ್ದೇ ಆದ್ರೆ ಆ ನಂತರದಲ್ಲಿ ಉಂಟಾಗುವಂತ ಎಷ್ಟೋ ಬೇರೆ ಬೇರೆ ಶಿಲೀಂಧ್ರಗಳಿಂದ ಬರುವಂತಹ ತೊಂದರೆಗಳು ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ. ಅಂದ್ರೆ ಈ ಬೇರು ಕೊಳೆ ರೋಗದ ಸಮಗ್ರ ನಿರ್ವಹಣೆಯ ವಿಧಾನಗಳು ಏನೆಲ್ಲ ಇವೆ, ಹೇಗೆ ಮಾಡಬೇಕು ಒಂದೊಂದಾಗಿ ಹೇಳಿ. ರೈತ ಬಂದವರೇ, ಇವತ್ತು ರೋಗಗಳು ಎಲ್ಲರಿಗೂ ಒಂದೇನೆ. ಮನುಷ್ಯರಿಗೂ ಬಂದ್ರೆ ಅದು ರೋಗನೇ, ಮತ್ತೆ ಪ್ರಾಣಿಗಳಲ್ಲೂ ಅದು ರೋಗನೇ, ಮತ್ತೆ ಗಿಡಗಳಲ್ಲೂ ಅಷ್ಟೆ, ಅದನ್ನು ರೋಗನೇ. ಅದನ್ನ ನಾವು ಸಮಗ್ರ ರೋಗ ನಿರ್ವಹಣೆ ಕಾರ್ಯಕ್ರಮದಲ್ಲಿ ನಾವು ಈ ರೋಗವನ್ನ ನಿರ್ವಹಣೆ ಮಾಡಬೇಕಾಗುತ್ತೆ, ನಿಯಂತ್ರಣ ಮಾಡಬೇಕಾಗುತ್ತೆ. ಒಂದೇ ಮೆಥಡ್ ಇಂದ ನಾವು ನಿಯಂತ್ರಣ ಮಾಡೋದು ಸ್ವಲ್ಪ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಈ ರೋಗಗಳು ಮಣ್ಣಿನಲ್ಲೇ ಹಲವಾರು ವರ್ಷಗಳಲ್ಲಿ ಉಳ್ಕೊಳ್ತವೆ, ರೋಗಕಾರಕಗಳು ಹಾಗೆ ಹಲವಾರು ವರ್ಷಗಳು ಮಣ್ಣಿನಲ್ಲೇ ಉಳ್ಕೊಂತವೆ. ಮತ್ತೆ ನಮ್ಮ ಒಂದು ಹಿಪ್ಪುನೇರಳೆ ಗಿಡ ಬಹುವಾರ್ಷಿಕ ಬೆಳೆ, ಬಹುವಾರ್ಷಿಕ ಬೆಳೆ ಆಗಿರೋದು ಒಂದು ಕಾರಣ. ಎರಡನೇದು ಈ ರೋಗಾಣುಗಳು ಮಣ್ಣಿನಲ್ಲಿ ಹಲವಾರು ವರ್ಷಗಳು ಉಳಿಯೋದು ಎರಡನೇ ಕಾರಣ. ಇದೆರಡೂ ಸೇರಿ ಈ ರೋಗ ತೀವ್ರತೆ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಒಂದು ಮೆಥಡ್ ಇಂದ ಅಥವಾ ಒಂದು ವಿಧಾನದಿಂದ ಇದನ್ನ ಹತೋಟಿ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ನಾನು ಈಗ ಒಂದೊಂದೇ ವಿಧಾನಗಳನ್ನ ತಮಗೆ ಪರಿಚಯಿಸುತ್ತೇನೆ. ಇವೆಲ್ಲ ವಿಧಾನಗಳನ್ನ ತಾವು ಅಳವಡಿಸಿಕೊಂಡ್ರೆ ಈ ರೋಗವನ್ನ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಅಂತಕ್ಕಂತ ಮಾತನ್ನ ಹೇಳ್ತಾ, ಮೊದಲನೇ ಒಂದು ವಿಧಾನ ಅಂತ ಹೇಳಿದ್ರೆ ಭೌತಿಕ ವಿಧಾನ. ಇಲ್ಲಿ ನಾವು ಸಾಯಿಲ್ ಸೋಲರೈಸೇಷನ್, ಮಣ್ಣಿನ ಸೌರೀಕರಣ ಅಂತ ಹೇಳ್ತೀವಿ. ಮೊಟ್ಟ ಮೊದಲನೇದಾಗಿ ಯಾವುದೇ ಹಿಪ್ಪು ನೇರಳೆ ಬೆಳೆಗಾರರು ತಮ್ಮ ತೋಟವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಮಣ್ಣನ್ನ, ಆ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಜಮೀನನ್ನ ಸಾಯಿಲ್ ಸೋಲರೈಸ್ ಮಾಡಬೇಕಾಗತ್ತೆ ಅಥವಾ ಮಣ್ಣಿನ ಸೌರೀಕರಣ ಮಾಡಬೇಕಾಗತ್ತೆ. ಇದರ ವಿಧಾನ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದು ಮಣ್ಣಿನಲ್ಲಿರುವ ರೋಗಗಳನ್ನು ಕೂಡ, ಕಳೆಗಳನ್ನ ಹಾಗೂ ಜಂತು ಹುಳುಗಳು, ನೆಮಟೋಡ್ ಅಂತ ಏನ್ ಹೇಳ್ತೀವಿ ಆ ಜಂತುಗಳು, ಮತ್ತೆ ಕೀಟಗಳ ಕೋಶಗಳನ್ನು ಕೂಡ ನಿರ್ವಹಿಸುತ್ತೆ ಈ ಒಂದು ಪದ್ಧತಿ. ಹಾಗಾಗಿ ನಾವು ಈ ಒಂದು ಸಾಯಿಲ್ ಸೋಲರೈಸೇಷನ್ ಅನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಇವೆಲ್ಲವುಗಳನ್ನ ನಿರ್ವಹಿಸಬಹುದು. ಈ ವಿಧಾನದಲ್ಲಿ ಮಣ್ಣಿನ ಮೇಲ್ಮೈಯನ್ನು ನಾವು ಒಂದು ಪ್ಲಾಸ್ಟಿಕ್ ಮಲ್ಚಿಂಗ್ ಹಾಳೆಗಳಿಂದ ಮುಚ್ಚುತ್ತೀವಿ. ಅದಾದ ನಂತರ ಸೂರ್ಯನ ಬೆಳಕನ್ನ ಹಾದು ಹೋಗಲು ಬಿಡ್ತೀವಿ ಮತ್ತು ಮಣ್ಣನ್ನ ಇದು ಏನ್ ಮಾಡುತ್ತೆ, ಬಿಸಿ ಮಾಡುತ್ತೆ. ನಮಗೆ ಹೊರಗಿನ ತಾಪಮಾನಕ್ಕಿಂತ ಒಳಗಡೆ ಮಣ್ಣಿನ ತಾಪಮಾನವನ್ನು ಹೆಚ್ಚಿಗೆ ಮಾಡೋದ್ರಿಂದ ಇವೆಲ್ಲವುಗಳನ್ನು ನಾವು ನಿರ್ವಹಿಸಬಹುದು. ಮತ್ತು ಯಾವ ರೀತಿ ಇದನ್ನ ನಾವು ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಭೂಮಿಯನ್ನು ಒಂದಡಿ ಅಥವಾ 30 ಸೆಂಟಿಮೀಟರ್ ಆಳವಾಗಿ ಉಳುಮೆ ಮಾಡಬೇಕು. ಬೇಸಿಗೆಯಲ್ಲಿ ಬಹಳಷ್ಟು ತಾಪಮಾನ ಇರತಕ್ಕಂಥ ಸಮಯದಲ್ಲಿ ಇದನ್ನು ಆಳವಾಗಿ ಉಳುಮೆ ಮಾಡಬೇಕು. ಅದಾದ ನಂತರ ಒಂದು ಇರಿಗೇಷನ್ ನೀರನ್ನ ಹಾಯಿಸಬೇಕಾಗುತ್ತೆ. ಅದಾದ ನಂತರ ಆ ಮಣ್ಣಿನ ಮೇಲ್ಮೈಯನ್ನು ಈ ಟ್ರಾನ್ಸ್ಪರೆಂಟ್ ಮಲ್ಚಿಂಗ್ ಶೀಟ್ ಅಂತ ನಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಶುಭ್ರವಾದ ಒಂದು ಪ್ಲಾಸ್ಟಿಕ್ ಸೀಟ್ ಅಂತ. ಇದರ ದಪ್ಪ ಎಷ್ಟಿರಬೇಕು ಅಂತ ಹೇಳಿದ್ರೆ 0.04 ಅಥವಾ 0.06 mm ಇದ್ರೆ ಸಾಕು. ಇಂಥ ಒಂದು ಪ್ಲಾಸ್ಟಿಕ್ ಮಲ್ಚಿಂಗ್ ಶೀಟ್ನ ನಾವು ಬಳಸಬಹುದು. ಈ ಒಂದು ಮಣ್ಣಿನ ಮೇಲೆ ಹಾಸಿ ಆದ್ಮೇಲೆ ಎಲ್ಲಾ ಬದುಗಳಿಗೂ ಮಣ್ಣು ಹಾಕಿ ನಾವು ಸೀಲ್ ಮಾಡಬೇಕು ಅಂತ ಹೇಳಿದ್ರೆ, ಅದರ ಒಳಗಡೆ ಬರ್ತಕ್ಕಂತ ತಾಪಮಾನವನ್ನ ನಾವು ಹೊರಗಡೆ ಹೋಗದಂತೆ ಅದನ್ನೆಲ್ಲ ಮುಚ್ಚಬೇಕಾಗುತ್ತೆ. ಅದಾದ್ಮೇಲೆ ಈ ಪ್ಲಾಸ್ಟಿಕ್ನ ಮುಚ್ಚಿ ಆದ್ಮೇಲೆ ನಾವೊಂದು 15-21 ದಿನ ತನಕ ಬಿಟ್ಟರೆ ಅಲ್ಲಿ ಹೆಚ್ಚಿಗೆ ತಾಪಮಾನ ಉಂಟಾಗಿ ನಾನು ತಿಳಿಸಿರ್ತಕ್ಕಂಥ ರೋಗಕಾರಕಗಳು, ಕಳೆಗಳು ಮತ್ತು ಜಂತುಹುಳುಗಳು ಹಾಗೂ ಈ ಕೀಟಗಳ ಕೋಶಗಳು ಕೂಡ ಸತ್ತೋಗ್ತವೆ. ಆಗ ನಾವು ಇಂಥ ಒಂದು ಸಾಯಿಲ್ ಸೊಲರೈಸೇಷನ್ ಮಾಡಿರ್ತಕ್ಕಂಥ ಒಂದು ಮಣ್ಣನ್ನು ನಾವು ನಮ್ಮ ಹಿಪ್ಪು ನೇರಳೆ ತೋಟವನ್ನು ಬೆಳೆಸಲಿಕ್ಕೆ ಉಪಯೋಗ ಮಾಡ್ಕೋಬಹುದು. ಮುಂದಿನ ಒಂದು ವಿಧಾನ ಅಂತ ಹೇಳಿದ್ರೆ ಇದು ವ್ಯಾವಸಾಯಿಕ ವಿಧಾನ, ಕಲ್ಚರಲ್ ಪ್ರಾಕ್ಟೀಸ್ ಅಂತ ನಾವು ಹೇಳ್ತೀವಿ. ಈ ವ್ಯಾವಸಾಯಿಕ ವಿಧಾನ ಅಂತ ಹೇಳಿದ್ರೆ ಈಗ ನಾನು ಏನ್ ಹೇಳಿದೆ ಸಾಯಿಲ್ ಸೊಲರೈಸೇಷನ್ ಅಲ್ಲಿ, ಅದೇ ರೀತಿ ರೋಗ ಬಂದಿರತಕ್ಕಂಥ ಜಾಗವನ್ನ ನಾವು ಆಳವಾಗಿ ಉಳುಮೆ ಮಾಡೋದು, ಬಿಸಿಲಿನ ಕಿರಣಗಳಿಗೆ ಆ ಒಂದು ಮಣ್ಣನ್ನು ಒಡ್ಡೋದ್ರಿಂದ ಆ ರೋಗಕಾರಕಗಳನ್ನ ಕೂಡ ನಾವು ಕೊಲ್ಲಬಹುದು. ನಂತರ ರೋಗ ಮುಕ್ತ ಪ್ರದೇಶದಲ್ಲಿ ನರ್ಸರಿಯನ್ನ ರೈಸ್ ಮಾಡೋದು, ಇದು ಬಹುಮುಖ್ಯವಾಗಿರ್ತಕ್ಕಂಥದ್ದು. ನಾವು ಮೊದಲನೇ ತೋಟವನ್ನ ಶುರು ಮಾಡಬೇಕು ಅಂತ ಹೇಳಿದ್ರೆ ಈ ನರ್ಸರಿನ ನಾವು ಬೆಳಿಬೇಕಾಗುತ್ತೆ. ಈ ಹಿಪ್ಪುನೇರಳೆ ಸಸಿಗಳನ್ನ ನಾವು ತಯಾರಿಸಬೇಕಾಗುತ್ತೆ. ಆ ಹಿಪ್ಪುನೇರಳೆ ಸಸಿಗಳನ್ನ ತಯಾರಿಸತಕ್ಕಂಥ ಜಾಗ ರೋಗ ಮುಕ್ತವಾಗಿರ್ಬೇಕು, ಅದು ಒಂದು ಉತ್ತಮವಾದೊಂದು ವಿಧಾನ ಅಂತ ಹೇಳ್ಬೋದು. ಅದಾದ ನಂತರ ಸಂಪೂರ್ಣವಾಗಿ ಒಣಗಿರ್ತಕ್ಕಂಥ ಗಿಡಗಳು, ಏನಾದರೂ ಹಳೆ ತೋಟಗಳಲ್ಲಿರ್ಬೋದು ಅಥವಾ ಈಗ ಇರ್ತಕ್ಕಂಥ ತೋಟಗಳಲ್ಲಿರ್ಬೋದು, ಗಿಡಗಳು ಒಣಗಿತ್ತು ಅಂತ ಹೇಳಿದ್ರೆ ಅದನ್ನ ಸಂಪೂರ್ಣವಾಗಿ ಬೇರು ಸಮೇತ ಕಿತ್ತು ಸುಡಬೇಕು, ಹಾಗೇನೆ ಬಿಡಬಾರ್ದು. ಸುಟ್ಟಿಲ್ಲ ಹಾಗೇನೆ ಬಿಟ್ರಿ ಅಂತ ಹೇಳಿದ್ರೆ ಅದು ಮತ್ತೆ ಅಲ್ಲಿರ್ತಕ್ಕಂಥ ರೋಗಕಾರಕಗಳು ನಮ್ಮ ಚೆನ್ನಾಗಿರೋ ಆರೋಗ್ಯವಂತ ಗಿಡಗಳಿಗೂ ಕೂಡ ಹರಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮಣ್ಣಿನಲ್ಲಿ ಸಾವಯವ ಇಂಗಾಲ, ಏನು ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಇದನ್ನ ನಾವು ಕಾಪಾಡ್ಕೋಬೇಕು. ನನ್ನ ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಗೊತ್ತಿದೆ, ಒಂದು ಹೆಕ್ಟೇರ್ಗೆ 100-120 metric tons ಅಷ್ಟು ನಾವು ಒಂದು ಬಯೋಮಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ ಈ ಒಂದು ಹಿಪ್ಪುನೇರಳೆಯಲ್ಲಿ. ಆದರೆ ನಾವು ಎಷ್ಟು ವಾಪಸ್ ಹಾಕ್ತಾ ಇದೀವಿ ಅಂತಕ್ಕಂಥ ಪ್ರಶ್ನೆಯನ್ನ ನಾವೇ ಮಾಡ್ಕೋಬೇಕು. ಅದು ನಮ್ಮ ಶಿಫಾರಸಿನ ಪ್ರಕಾರ 1 ಎಕರೆಗೆ 1 ವರ್ಷಕ್ಕೆ 10 metric tons ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕು ಅಂತ ಹೇಳ್ತೀವಿ. ನಾವು 5 ಬೆಳೆ ಯಾವುದಾದ್ರೂ ಒಂದು ಬೆಳೆ 5 ಸಲ 1 ವರ್ಷಕ್ಕೆ ಕಟಾವು ಮಾಡತಕ್ಕಂಥದ್ದು ಇದೆ ಅಂತ ಹೇಳಿದ್ರೆ ಅದು ರೇಷ್ಮೆ ಒಂದೇ, ರೇಷ್ಮೆ ಬೆಳೆ ಒಂದೇ. ಹಾಗಾಗಿ ಈ ಒಂದು 5 ಬೆಳೆನಲ್ಲಿ ಕನಿಷ್ಠ ಪಕ್ಷ 2 ಬೆಳೆಗಾದ್ರೂ 5-5 ಟನ್ ಅಂತೆ ವರ್ಷಕ್ಕೆ 10 ಟನ್ ನಾವು ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಲಾಭ ಅಂತ ಹೇಳಿದ್ರೆ, ಸಾವಯವ ಇಂಗಾಲ ಮಣ್ಣಿನಲ್ಲಿ ಹೆಚ್ಚಾಗೋದ್ರಿಂದ ಇಂತಹ ರೋಗಗಳನ್ನ ನಾವು ತಡೆಗಟ್ಟಬಹುದು, ಈ ರೋಗಕ್ಕೆ ನಿಯಂತ್ರಣ ಸಿಗುತ್ತೆ. ಹಾಗೇನೆ ಇನ್ನ ಈ ಬೇವಿನ ಹಿಂಡಿ ಅಂತಕ್ಕಂಥದ್ದು ಸಿಗುತ್ತೆ. ನಾನು ಹೇಳಿದೆ 5 ಬೆಳೆಗಳು ಅಂತ, 5 ಬೆಳೆಯಲ್ಲಿ 2 ಬೆಳೆಗಳಿಗೆ ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು. ಅದೇ ರೀತಿ 2 ಬೆಳೆಗಳಿಗೆ ನಮ್ಮ ಮಾರುಕಟ್ಟೆಯಲ್ಲಿ ಉತ್ತಮವಾದ ಗುಣಮಟ್ಟ ಇರತಕ್ಕಂಥ ಬೇವಿನ ಹಿಂಡಿಯನ್ನ ನಾವು ತಗೊಂಬಂದು 1 ಸಲಿಗೆ 400 kg ಹಾಕಬೇಕಾಗುತ್ತೆ 1 ಬೆಳೆಗೆ, ಮತ್ತೊಂದು ಬೆಳೆಗೆ 400 kg. ಒಟ್ಟಾರೆಯಾಗಿ 1 ವರ್ಷಕ್ಕೆ 1 ಎಕರೆಗೆ 800 kg ಈ ಒಂದು ಉತ್ತಮ ಗುಣಮಟ್ಟದ ಬೇವಿನ ಹಿಂಡಿಯನ್ನ ಹಾಕೋದ್ರಿಂದನೂ ಕೂಡ ಈ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳಾದ ಕೊಳೆ ರೋಗ ಮತ್ತು ಬೇರುಗಂಟು ರೋಗನು ನಾವು ನಿರ್ವಹಿಸಬಹುದು. ಇದು ವ್ಯಾವಸಾಯಿಕ ವಿಧಾನ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜೈವಿಕ ವಿಧಾನ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಾವಯವ ಕೃಷಿಯನ್ನ ಮಾಡತಕ್ಕಂಥ ನಮ್ಮ ರೇಷ್ಮೆ ಬೆಳೆಗಾರರು ಈ ವಿಧಾನವನ್ನ ಅಳವಡಿಸಿಕೊಂಡಿದ್ದಾರೆ. ಹಾಗಾಗಿ ಅಂಥವ್ರ ತೋಟದಲ್ಲಿ ಈ ರೋಗ ಬಾಧೆ ಕಡಿಮೆ ಇರುತ್ತೆ, ಹೆಚ್ಚಿರೋದಿಲ್ಲ, ಕಡಿಮೆ ಇರುತ್ತೆ. ಯಾವ ರೀತಿ ಮಾಡಬೇಕು ಜೈವಿಕ ವಿಧಾನ ಅಂತ ಹೇಳಿದ್ರೆ, ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ಮಾರುಕಟ್ಟೆಯಲ್ಲಿ ಒಂದು ಟ್ರೈಕೋಡರ್ಮಾ ಹರ್ಜಿಯಾನಮ್ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರ ಸಿಗ್ತಾ ಇದೆ. ಅದು ನಮಗೆ ಬೇಕಾಗಿರ್ತಕ್ಕಂಥ ಬೆನಿಫಿಷಿಯಲ್ ಶಿಲೀಂಧ್ರ ಅಂತಾನೆ ನಾವು ಹೇಳ್ತೀವಿ. ಈ ಶಿಲೀಂಧ್ರ ಒಂದು ಕೆಜಿಗೆ ಎಲ್ಲ ಬಹಳ ಇಲಾಖೆಗಳಲ್ಲೂ ಇದು ಸಿಗುತ್ತೆ. ಈ ತೋಟಗಾರಿಕೆ ಇಲಾಖೆಯಲ್ಲಿ ಇರಬಹುದು ಅಥವಾ ಕೃಷಿ ಇಲಾಖೆಯಲ್ಲಿ ಇರಬಹುದು ಅಥವಾ ನಮ್ಮ ಈ ತೋಟಗಾರಿಕೆ ಒಂದು ಸಂಸ್ಥೆ ಇದೆ ಬೆಂಗಳೂರು ಹೆಸರುಘಟ್ಟದಲ್ಲಿ, ಅಲ್ಲೂ ಕೂಡ ಇದು ದೊರೆಯುತ್ತೆ. ಈ ಟ್ರೈಕೋಡರ್ಮಾ ಹರ್ಜಿಯಾನಮ್ ಅಂತಕ್ಕಂಥದ್ದು ಅಥವಾ ನಮ್ಮ ರೇಷ್ಮೆ ಇಲಾಖೆಯಲ್ಲೂ ಕೂಡ ಸಿಗುತ್ತೆ. ಇದನ್ನ ಒಂದು ಕೆಜಿ ತಗೊಂಡ್ರೆ ಸಾಕು, ಮಾರ್ಕೆಟ್ನಲ್ಲಿ ಇದನ್ನು 150 ತನಕ ಇದ್ರ ಬೆಲೆ ಇದೆ ಒಂದು ಕೆಜಿಗೆ. ಈ ಒಂದು ಕೆಜಿನ ನೀವು 50 ಕೆಜಿನ ಹಾಗೆ ಕನ್ವರ್ಟ್ ಮಾಡಬಹುದು. ಹೇಗೆ ಅಂತ ನಾ ವಿಧಾನಗಳನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ 50 ಕೆಜಿಯ ಚೆನ್ನಾಗಿ ಕೊಳೆತಂತ ಕೊಟ್ಟಿಗೆ ಗೊಬ್ಬರವನ್ನ ನಾವು ಸಂಗ್ರಹಿಸಬೇಕು. ಆ ಕೊಟ್ಟಿಗೆ ಗೊಬ್ಬರನ ಒಂದು ಮರದ ನೆರಳಿನಲ್ಲಿ ಹಾಕಿ ಈ 1 ಕೆಜಿ ಟ್ರೈಕೋಡರ್ಮಾ ಹರ್ಜಾನಮ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಶ್ರಣ ಮಾಡಿದ ನಂತರ ಸ್ವಲ್ಪ ತೇವಾಂಶವನ್ನ ಅದರಲ್ಲಿ ಕಾಪಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಹೆಚ್ಚಿಗೆ ತೇವಾಂಶ ಬೇಡ, ಒಂದು ಹದವಾದಂತಹ ತೇವಾಂಶವನ್ನ ಕಾಪಾಡಿಕೊಂಡು ನೆರಳಿನಲ್ಲಿ ರಾಶಿ ಮಾಡಿ ಆ ರಾಶಿಗೆ ಈ ಗೋಣಿ ತಾಟುಗಳಂತ ಬರುತ್ತೆ, ಗೋಣಿ ತಾಟುಗಳನ್ನ ಮುಚ್ಚಿ ಮತ್ತೊಂದು ಸ್ವಲ್ಪ ನೀರನ್ನ ನಾವು ಹಾಗೇನೆ ಎರಚಬೇಕಾಗುತ್ತೆ. ಅದಾದ ನಂತರ ಗೋಣಿ ತಾಟು ಒಂದು ಬೆಳೆ ಇಲ್ಲ ಅಂತ ಹೇಳಿದ್ರೆ ಈ ಸಸ್ಯದ ಎಲೆಗಳನ್ನಾದರೂ ಮುಚ್ಚಬಹುದು ಅಥವಾ ಈ ರೇಷ್ಮೆ ಸೊಪ್ಪನ್ನಾದರೂ ನಾವು ಮುಚ್ಚಿ ತೇವಾಂಶವನ್ನು ಕಾಪಾಡಬಹುದು. 4 ದಿನ ಆದ ನಂತರ ಈ ಒಂದು ಮಿಶ್ರಣವನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಬೇಕು. 4 ದಿನ ಆದ ನಂತರ ಮಿಶ್ರಣ ಆದ ತಕ್ಷಣ ಮತ್ತೆ ಅದೇ ರೀತಿಯಾಗಿ ಒಂದು ತೇವಾಂಶವನ್ನು ಕಾಪಾಡಿ ಈ ಒಂದು ನೀರನ್ನು ಎರಚಿ ಮತ್ತೆ ಮುಚ್ಚಿ ಇನ್ನೊಂದು 4 ದಿನ ಅಥವಾ 5 ದಿನ ಬಿಡಬೇಕಾಗುತ್ತೆ. ಒಟ್ಟಾರೆಯಾಗಿ 8-10 ದಿನದಲ್ಲಿ ನೀವು ತೆಗೆದುಕೊಂಡು ಬಂದಿರತಕ್ಕಂತ ಟ್ರೈಕೋಡರ್ಮ 1 ಕೆಜಿ ಇನ್ನು 50 ಕೆಜಿ ಆಗಿ ನಾವು ಮಲ್ಟಿಪ್ಲೈ ಮಾಡಬಹುದು. ಇದು ಯಾವ ರೀತಿ ಅಂತ ಹೇಳಿದ್ರೆ ಇದೊಂದು ಜೀವ ಇರತಕ್ಕಂತ ಒಂದು ಪ್ರಾಡಕ್ಟ್. ಹೇಗೆ ನಾವು ಮೊಸರನ್ನ ತಗೊಂಡು ಹೆಪ್ಪ ಹಾಕಿ ಮತ್ತೆ ಮೊಸರನ್ನು ಮಾಡ್ತೀವಿ, ಅದೇ ರೀತಿಯಾಗಿ ನೀವು 1 ಕೆಜಿನ 50 ಕೆಜಿ ಆಗಿ ಮಲ್ಟಿಪ್ಲೈ ಮಾಡಬಹುದು. ಈ ರೀತಿ ಮಿಶ್ರಣ ತಯಾರು ಮಾಡಿರ್ತಕ್ಕಂಥದ್ದು 8-10 ದಿನದಲ್ಲಿ ನಾವು 100 ಸಸ್ಯಗಳಿಗೆ, ಒಂದು ಸಸ್ಯಕ್ಕೆ 1/2 ಕೆಜಿ ಅಂತೆ 100 ಸಸ್ಯಗಳಿಗೆ ಹಾಕಬಹುದು. ಆ ರೀತಿಯಾಗಿ ನಮ್ಮೆಲ್ಲ ರೇಷ್ಮೆ ಬೆಳೆಗಾರರು ತಮಗೆ ಬೇಕಾದಷ್ಟು ತಾವೇ ತಯಾರು ಮಾಡ್ಕೋಬಹುದು ಈ ಮಿಶ್ರಣವನ್ನ. ಹೇಗೆ ಹಾಕಬೇಕು? ಈ ಮಿಶ್ರಣವನ್ನ ನಾವು ಮಣ್ಣಿನೊಳಗೆ 15 ಸೆಂಟಿಮೀಟರ್ ಆಳದಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಯಿಸಬೇಕಾಗುತ್ತೆ. ಈ ನೀರು ಹಾಯಿಸೋದ್ರಿಂದ ಸ್ವಲ್ಪ ತೇವಾಂಶವನ್ನು ನಾವು ಕಾಪಾಡಿಕೊಂಡಾಗುತ್ತೆ. ಮತ್ತೆ ಮೊದಲು ನಾನೇನು ಹೇಳಿದೆ, ನಮ್ಮ ವ್ಯವಸಾಯಿಕ ವಿಧಾನದಲ್ಲಿ ಸಾವಯವ ಇಂಗಾಲ ಅಂತಕ್ಕಂಥದ್ದು ಬಹುಮುಖ್ಯ. ಇದಿರೋದ್ರಿಂದ ಈ ಒಂದು ಟ್ರೈಕೋಡರ್ಮಾ ಹರ್ಜಿಯಾನಮ್ ಜೈವಿಕ ಒಂದು ಶಿಲೀಂಧ್ರವನ್ನು ನಾವು ಬಹಳ ದಿನಗಳ ತನಕ ಮಣ್ಣಿನಲ್ಲಿ ಕಾಪಾಡ್ಕೋಬಹುದು. ಈ ಒಂದು ಜೈವಿಕ ಶಿಲೀಂಧ್ರ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಹೇಗೆ ನಮ್ಮ ಬಾರ್ಡರ್ನಲ್ಲಿ ಆರ್ಮಿ ಕೆಲಸ ಮಾಡುತ್ತೆ ಆ ರೀತಿ ಟೆರರಿಸ್ಟ್ನ ಬಂದರೆ ಹೇಗೆ ಹೊಡೆದಾಕ್ತಾರೆ, ಹಾಗೆ ನಮಗೆ ಬೇಡವಾಗಿರ್ತಕ್ಕಂಥ ರೋಗಕಾರಕಗಳನ್ನು ತರಿಸ್ತಕ್ಕಂಥ ಶಿಲೀಂಧ್ರಗಳ ಮೇಲೆ ಅಟ್ಯಾಕ್ ಮಾಡಿ ಈ ಟ್ರೈಕೋಡರ್ಮಾ ಹರ್ಜಿಯಾನಮ್ ಉಪಯೋಗಕರ ಜೈವಿಕ ಶಿಲೀಂಧ್ರ ಅದರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಸಸ್ಯಗಳನ್ನು ಕಾಪಾಡುತ್ತೆ. ಮುಂದಿನ ಒಂದು ವಿಧಾನ ರಾಸಾಯನಿಕ ವಿಧಾನ. ಸಾಕಷ್ಟು ನಮ್ಮ ರೇಷ್ಮೆ ಬೆಳೆಗಾರರು ಅಂತಿಮವಾಗಿ ಕೇಳದೆ ಇದನ್ನ, ಸರ್ ಈಗ ಯಾವುದಾದ್ರೂ ಹೊಸ ಶಿಲೀಂಧ್ರನಾಶಕ ಏನಾದರೂ ಇದೆಯಾ, ನೀವೇನಾದರೂ ಕಂಡುಹಿಡಿದಿದ್ದೀರಾ ಅಂತ. ಹೌದು, ನಮ್ಮ ಒಂದು ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಿಂದ ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ರಾಟ್ಫಿಕ್ಸ್ ಉತ್ಪನ್ನ, ಇದನ್ನ ನಾವು 2 ತಯಾರಕರಿಗೆ ಒಂದು NRDC ಮುಖಾಂತರ ಲೈಸೆನ್ಸ್ ಅನ್ನು ಕೊಟ್ಟಿದ್ದೀವಿ. ಒಂದು ಬೆಂಗಳೂರಿನಲ್ಲಿದ್ದಾರೆ, ಮತ್ತೊಬ್ಬರು ಮೈಸೂರಿನಲ್ಲಿದ್ದಾರೆ. ಈ ಒಂದು ರಾಟ್ಫಿಕ್ಸ್ ಉತ್ಪನ್ನವನ್ನು ಯಾವ ರೀತಿ ಹಾಕಬೇಕು, ಹಾಕುವಂಥ ಒಂದು ಮೆಥಡಾಲಜಿ ಏನಿದೆ, ಒಂದು ಕಾರ್ಯಕ್ರಮ ಇದೆ, ಇದು ಬಹಳ ಮುಖ್ಯ. ಮೊದಲನೇದಾಗಿ ನಾವೇನು ಮೊದಲು ಹೇಳಿದ್ವಿ ಆ ರೀತಿ ಬೇರುಕೊಳೆ ರೋಗದ ಲಕ್ಷಣಗಳು ನಮ್ಮ ತೋಟದಲ್ಲಿ ಕಾಣಿಸ್ಕೊಂಡ್ರೆ ಆ ಗಿಡಗಳನ್ನು ಭೂಮಿ ಮಟ್ಟದಿಂದ 1-30 ಸೆಂಟಿಮೀಟರ್ ಎತ್ತರಕ್ಕೆ ನಮ್ಮ ಸಿಕ್ಕೇಚರ್ನಲ್ಲಿ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿ ನಂತರ ಆ ಗಿಡದ ಸುತ್ತಲೂ 20-30 ಸೆಂಟಿಮೀಟರ್ ಅಗೆದು ಮಣ್ಣನ್ನು ಒಂದು ಪಾತಿ ಥರ ಮಾಡಬೇಕು. ಪಾತಿ ಆದ ನಂತರ ಈ ಒಂದು ರಾಟ್ಫಿಕ್ಸ್ ದ್ರಾವಣವನ್ನು 2 ಲೀಟರ್ ನೀರಿಗೆ 10 ಗ್ರಾಮ್ ಅಂತ ಹೇಳಿದ್ರೆ 1 ಲೀಟರ್ಗೆ 5 ಗ್ರಾಮ್ನಂತೆ ಹಾಕಿ 2 ಲೀಟರ್ ದ್ರಾವಣವನ್ನು ತಯಾರು ಮಾಡ್ಕೋಬೇಕು. ಒಂದು ಪ್ಲಾಸ್ಟಿಕ್ ಬಕೆಟ್ನಲ್ಲಿ ತಯಾರು ಮಾಡ್ಕೋಬೇಕು. ತಯಾರು ಆದ ನಂತರ ಆ ಕಾಂಡಗಳು ತೊಯ್ಯುವಂತೆ ಮೇಲಿನಿಂದ ಸುರಿಬೇಕು ಅದನ್ನು ಬಂದು ರೋಗ ಬಾಧಿತ ಗಿಡಗಳಿಗೆ. ಅದಾದಮೇಲೆ ಆ ಮಣ್ಣನ್ನು ಮುಚ್ಚಬೇಕಾಗುತ್ತೆ. ಆ ಒಂದು ಪಾತಿನ ಏನು ಮಾಡಿರ್ತೀವಿ ಅದನ್ನು ನಾವು ಮುಚ್ಚಿ ಕೈಯಲ್ಲಾದರೂ ಒತ್ತಬಹುದು, ಇಲ್ಲ ಕಾಲಲ್ಲಾದರೂ ಒತ್ತಿ ಸ್ವಲ್ಪ ಟೈಟ್ ಆಗಿ ಅದಿರೋ ಹಾಗೆ ನಾವು ನೋಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಈ ಒಂದು ರಾಟ್ಫಿಕ್ಸ್ ಉತ್ಪನ್ನ ಇದು ಜೈವಿಕ ಉತ್ಪನ್ನ, ಇದು ನಮ್ಮ ವಾತಾವರಣಕ್ಕಾಗಲಿ ಯಾವುದೇ ಒಂದು ಹಾನಿಯನ್ನು ಉಂಟು ಮಾಡಲ್ಲ. ಇದು 90% ಜೈವಿಕ ಪದಾರ್ಥಗಳನ್ನು ನಾವು ಬಳಸಿದ್ದೀವಿ ಮತ್ತು 8% ಸಾವಯವ ಪದಾರ್ಥಗಳನ್ನು ಬಳಸಿ ಮಾಡಿರ್ತಕ್ಕಂಥ ಒಂದು ಉತ್ಪನ್ನ ಆಗಿರೋದ್ರಿಂದ ಇದರಲ್ಲಿ ರಿಲೀಸ್ ಆಗಿರ್ತಕ್ಕಂಥ ವಿಷದ ಗಾಳಿ ಅಥವಾ ವಿಷದ ಅಂಶ ಅಲ್ಲಿರ್ತಕ್ಕಂಥ ನಮಗೆ ಹಾನಿಕಾರಕ ಶಿಲೀಂಧ್ರಗಳನ್ನು ಅದು ಸಾಯಿಸುತ್ತೆ. ಅದಾದ ನಂತರ ರೋಗ ಬಾಧಿತ ಗಿಡಗಳಿಗೆ ಅಷ್ಟೇ ನಾವು ಹಾಕಬಾರ್ದು. ರೋಗ ಬಾಧಿತ ಗಿಡ ಹೇಗೆ ಬಂದಿರುತ್ತೆ ಅದರ ಸುತ್ತಲೂ ಇರತಕ್ಕಂಥ ಆರೋಗ್ಯವಂತ ಗಿಡಗಳಿಗೂ ಕೂಡ ಈ ಒಂದು ಉತ್ಪನ್ನವನ್ನು ಉಪಚರಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ತಮಗೆಲ್ಲ ತಿಳಿದಿದೆ, ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಕೊರೋನಾ ಒಂದು ಸೋಂಕು ಬಂದಿತ್ತು ಅಂತ ಹೇಳಿದ್ರೆ ಆ ಮನೆಯಲ್ಲಿ ಎಲ್ಲರನ್ನು ನಾವು ಸೀಲ್ ಡೌನ್ ಮಾಡೋದು ಅಥವಾ ಅವ್ರನ್ನ ತಪಾಸಣೆಗೆ ಒಳಪಡಿಸೋದು ಅಥವಾ ಅವರಿಗೂ ಕೂಡ ಒಂದು ಟ್ರೀಟ್ಮೆಂಟ್ ಕೊಡುವಂಥ ಪದ್ಧತಿಯನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಇಲ್ಲೂ ಅಷ್ಟೇ, ಗಿಡಗಳಿಗೆ ರೋಗ ಬಂದಿರತಕ್ಕಂಥ ಗಿಡದಿಂದ ಅಕ್ಕಪಕ್ಕದ ಆರೋಗ್ಯವಂತ ಗಿಡಗಳಿಗೂ ಕೂಡ ಆ ಸೋಂಕು ಹರಡಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಆರೋಗ್ಯವಂತ ಗಿಡಗಳನ್ನು ಕೂಡ ನಾವು ಉಪಚರಿಸಬೇಕಾಗುತ್ತೆ. ಇದು ರಾಸಾಯನಿಕ ವಿಧಾನ. ಈ ರಾಸಾಯನಿಕ ವಿಧಾನ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ, ನಾನು ಈಗಾಗಲೇ ಹೇಳಿದೆ ಮೇ ಜೂನ್ನಲ್ಲಿ ಈ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ, ಹಿಂದಿನ ವರ್ಷಗಳಲ್ಲಿ ಏನಾದರೂ ನಿಮ್ಮ ತೋಟದಲ್ಲಿ ಆ ರೋಗ ಕಂಡಿತ್ತು ಅಂತ ಹೇಳಿದ್ರೆ ಅಥವಾ ನೀವು ಉಪಚರಿಸಿ ಆ ರೋಗ ನೀವು ನಿರ್ವಹಣೆ ಮಾಡಿದ್ರೆ ಅಂತಹ ಜಾಗದಲ್ಲೂ ಕೂಡ ಈ ಮೇ ಜೂನ್ ತಿಂಗಳಲ್ಲಿ ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ರಾಟ್ಫಿಕ್ಸ್ ಉತ್ಪನ್ನವನ್ನ ಮತ್ತೆ ಉಪಚರಿಸಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ರೋಗದ ಹರಡುವಿಕೆ ಮತ್ತು ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದು. ಒಂದು ವೇಳೆ ನಮಗೆ ಈ ಒಂದು ತೀವ್ರತೆ, ರೋಗದ ತೀವ್ರತೆ ಅಥವಾ ಗಿಡ ನಿಮಗೆ 50%ಗಿಂತ ಹೆಚ್ಚು ಆಲ್ರೆಡಿ ಬಾಧೆಗೆ ಒಳಗಾಗಿದೆ ಅಂತ ಹೇಳಿದ್ರೆ ಸರ್ ಒಂದೇ ಸಲ ಹಾಕಿದ್ರೆ ಸಾಕಾ ಅಂತ ಪ್ರಶ್ನೆಯನ್ನು ನಮ್ಮ ರೈತರು ಕೇಳ್ತಾರೆ. ಹಾಗಾಗೋದಿಲ್ಲ. ಒಂದು ವೇಳೆ 50%ಗಿಂತ ಹೆಚ್ಚಾದಾಗ ನಾವು ಎರಡನೇ ಒಂದು ಅಪ್ಲಿಕೇಶನ್ ಅನ್ನು ಮಾಡಬೇಕಾಗುತ್ತೆ. ಎಷ್ಟು ದಿನದ ಅಂತರ? ಒಂದು 30 ದಿನಗಳ ಅಂತರದಲ್ಲಿ ನೀವು ಮತ್ತೊಮ್ಮೆ ಇದೇ ಮಿದ್ರಾವಣವನ್ನು ಉಪಚರಿಸಿರೋದ್ರಿಂದ ಈ ರೋಗವನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ರೆ, ನಾ ಕಟ್ ಮಾಡಿದ ತಕ್ಷಣ ಈ ಗಿಡದಿಂದ ಮತ್ತೆ ಚಿಗುರು ಬರುತ್ತೆ. ಆ ರೀತಿ ನಾವು ಇದನ್ನ ಉಪಚರಿಸಿ ಮತ್ತೆ ಹೊಸ ಒಂದು ಚಿಗುರನ್ನ ಬರೋ ಹಾಗೆ ನೋಡ್ಕೋಬಹುದು. ಒಂದು ವೇಳೆ ಈ ಒಂದು ಉತ್ಪನ್ನ ಎರಡೂ ತಯಾರಕರಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನಮಗೆ ತುರ್ತಾಗಿ ಏನಾದರೂ ಈ ಒಂದು ರೋಗ ಬಂದಿದೆ, ನಾಳೆನೇ ನಾನು ಅಪ್ಲಿಕೇಶನ್ ಮಾಡಬೇಕು ಅಂತ ಏನಾದರೂ ಇದ್ರೆ, ಅಂತ ಸಂದರ್ಭದಲ್ಲಿ ಇದಕ್ಕೆ ಆಲ್ಟರ್ನೇಟ್ ಏನಿದೆ ಸರ್, ಅದು ಸಿಗ್ತಾ ಇಲ್ಲ, ಅಲ್ಲಿಂದ ಅವ್ರು ಕಳ್ಸೋದು ಲೇಟ್ ಆಗುತ್ತೆ, ಇನ್ನು ತಯಾರಾಗಿಲ್ಲ ಅಂತ ಇದ್ದಾಗ ನಮ್ಮ ರೈತರಿಗೆ ಮತ್ತೊಂದು ನಾವೊಂದು ಶಿಲೀಂಧ್ರನಾಶಕವನ್ನು ಕಂಡುಹಿಡಿದಿದ್ದೀವಿ. ಇದು ಒಂದು ಸಿಸ್ಟಮಿಕ್ ಮತ್ತು ಕಾಂಟ್ಯಾಕ್ಟ್ ಕಾಂಬಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಬೋತ್ ಸಿಸ್ಟಮಿಕ್ ಮತ್ತು ಕಾಂಟ್ಯಾಕ್ಟ್ ಇರತಕ್ಕಂಥ ಶಿಲೀಂಧ್ರನಾಶಕವನ್ನು ಮಿಶ್ರಣ ಮಾಡಿ ಕಾಂಬಿ ಪ್ರಾಡಕ್ಟನ್ನು ನಮ್ಮ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದರೆ ಇದರ ಒಂದು ಟ್ರೇಡ್ ನೇಮ್ ಬಂದು ಸಾಫ್ ಅಂತ ಸಿಗುತ್ತೆ, ಹಾಗೇನೆ ಕಂಪ್ಯಾನಿಯನ್ ಅಂತ ಸಿಗುತ್ತೆ, ಹಾಗೇನೆ ಕಾಂಬಿ ಪ್ಲಸ್ ಅಂತ ಸಿಗುತ್ತೆ, ಹಾಗೇನೆ ಇಫ್ಕೋ ಕಂಪ್ನಿಯವ್ರದ್ದು ಕಗುವಾ ಅಂತಕ್ಕಂಥ ಒಂದು ಟ್ರೇಡ್ ನೇಮಿಂದ ಸಿಗುತ್ತೆ. ಈ ಒಂದು ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ 5 ಲೀಟರ್ ದ್ರಾವಣವನ್ನು ಮಿಶ್ರಣ ಮಾಡ್ಕೋಬೇಕು. 5 ಲೀಟರ್ ಒಂದು ಪ್ಲಾಸ್ಟಿಕ್ ಬಕೆಟ್ನಲ್ಲಿ ದ್ರಾವಣವನ್ನು ಮಿಶ್ರಣ ಮಾಡ್ಕೋಬೇಕು. ಆ 5 ಲೀಟರ್ಗೆ ನೀವು 10 ಗ್ರಾಮನ್ನು ಶಿಲೀಂಧ್ರನಾಶಕವನ್ನು ಹಾಕಿ ನಾವು ತಿಳಿಸಿದ ವಿಧಾನದಲ್ಲೇ ಇದಕ್ಕೆ ನಾವು ಹಾಕಿದರೆ, ಉಪಚರಿಸಿದರೆ ಗಿಡಗಳನ್ನು ನಾವು ಈ ರೋಗವನ್ನು ಹತೋಟಿ ಮಾಡಬಹುದು. ಅದಾದ ನಂತರ ಏನಾದರೂ ಹೊಸ ತೋಟ ಅಥವಾ ಹೊಸ ಗಿಡಗಳನ್ನು ನಾವು ನೆಡಬೇಕಾದ್ರೆ, ಒಂದು ವೇಳೆ ಈ ರೋಗಕ್ಕೆ ತುತ್ತಾಗಿ ಆ ಗಿಡಗಳು ಸಂಪೂರ್ಣವಾಗಿ ಒಣಗಿಹೋಯಿತು ಅಂತ ಹೇಳಿದ್ರೆ, ಅಂಥ ಗಿಡಗಳನ್ನು ನಾವು ಬೇರು ಸಮೇತ ಕಿತ್ತು ಅದನ್ನು ಸುಡಬೇಕು. ಆ ಜಾಗದಲ್ಲಿ ಹೊಸ ಗಿಡಗಳನ್ನು ನಾವು ನೆಡಬಹುದು, ಆದರೆ ಅದಕ್ಕೊಂದು ಪದ್ಧತಿ ಇದೆ. ಆ ಪದ್ಧತಿನ ಅನುಸರಿಸಿ ನಾವು ಆ ಗಿಡಗಳನ್ನು ನೆಡೋದ್ರಿಂದ ಈ ರೋಗವನ್ನು ಆ ಹೊಸ ಗಿಡಗಳಿಗೆ ಬರದೇ ಇರೋ ಹಾಗೆ ನಾವು ನೋಡ್ಕೋಬಹುದು. ಏನು ಪದ್ಧತಿ ಅಂತ ಹೇಳಿದ್ರೆ, ಆ ಬಂದಿರತಕ್ಕಂಥ ಜಾಗದಲ್ಲಿ ಒಂದು ಸಣ್ಣ ಗುಂಡಿಯನ್ನು ಮಾಡಬೇಕು. ಆ ಗುಂಡಿಗೆ ನಮಗೆ ಮ್ಯಾಂಕೋಜೆಬ್ ಅಂತಕ್ಕಂಥದ್ದು ಮಾರ್ಕೆಟ್ನಲ್ಲಿ ಶಿಲೀಂಧ್ರನಾಶಕ ಸಿಗುತ್ತೆ, ಅದು ಡೈಥೇನ್ M45 ಅನ್ನೋ ಹೆಸರಿನಲ್ಲಿ. ಅದನ್ನು ನಾವು 10 ಗ್ರಾಮನ್ನು ತೆಗೆದುಕೊಂಡು ಆ ಒಂದು ಪೌಡ್ರನ್ನು ಆ ಗುಂಡಿಗೆ ಹಾಕಬೇಕಾಗುತ್ತೆ, ಡಸ್ಟಿಂಗ್ ಅಂತ ಹೇಳ್ತೀವಿ, ಧೂಳೀಕರಣ ಮಾಡಬೇಕಾಗುತ್ತೆ. ಅದಾದ ನಂತರ ನಮಗೆ ಬಾವಿಸ್ಟಿನ್ ಅಂತಕ್ಕಂಥ ಇನ್ನೊಂದು ಶಿಲೀಂಧ್ರನಾಶಕ ಸಿಗುತ್ತೆ, ಇದು ಎಲ್ಲರಿಗೂ ಎಲ್ಲ ರೈತ ಬಾಂಧವರಿಗೂ ತಿಳಿದಿದೆ. ಇದನ್ನ ಏನ್ ಮಾಡಬೇಕು, ಆ ಸಸಿಗಳನ್ನು ನೆಡಬೇಕಾಗಿರ್ತಕ್ಕಂಥ 27 ಸಸಿಗಳನ್ನು 20 ನಿಮಿಷ ಟ್ರೀಟ್ಮೆಂಟ್ ಮಾಡಬೇಕು. ಯಾವುದರಲ್ಲಿ, 2 ಗ್ರಾಂ 1 ಲೀಟರ್ ನೀರಿಗೆ ಬಾವಿಸ್ಟಿನ್ ಪೌಡರ್ನ ಹಾಕಿ ಒಂದು ದ್ರಾವಣವನ್ನು ತಯಾರು ಮಾಡಿಕೊಂಡು ಅದರಲ್ಲಿ 20 ನಿಮಿಷ ಅದ್ದಿ ಅದಾದ ನಂತರ ಈ ಸಸಿಗಳನ್ನು ನೆಡೋದ್ರಿಂದ ಮುಂದೆ ಈ ಹೊಸ ಸಸಿಗಳಿಗೂ ಬೇರು ಕೊಳೆ ರೋಗ ಬರದೇ ಇರೋ ಹಾಗೆ ನಾವು ಕಾಪಾಡ್ಕೋಬಹುದು. ಡಾಕ್ಟರ್ ಅರುಣ್ ಕುಮಾರ್ ಅವರೇ, ನೀವು ಈ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯಲ್ಲಿ ಈಗಾಗಲೇ ನೀವು ತಿಳಿಸಿದ ಹಾಗೆ ಈ ರೀತಿಯ ಒಂದು ಬೇರುಕೊಳೆ ರೋಗದ ಒಂದು ನಿಯಂತ್ರಣಕ್ಕಾಗಿ ನೀವೇ ಹೇಳಿದ ಹಾಗೆ ಈ ರಾಟ್ ಪಿಕ್ಸ್ ಇದನ್ನ ನೀವು ಸಂಶೋಧನೆ ಮೂಲಕ ಇದನ್ನ ಒದಗಿಸ್ತಾ ಇದ್ದೀರಿ. ಅದು ಹೇಗೆ ಅದನ್ನ ಬಳಕೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ನಿಯಂತ್ರಣ ಮಾಡಬಹುದು, ಇದೆಲ್ಲ ನೀವು ಇದುವರೆಗೆ ತಿಳಿಸ್ಕೊಟ್ಟಿದ್ದೀರಿ. ಹೌದು ಸರ್. ಇಲ್ಲಿ ಒಂದು ಕುತೂಹಲ ಇರುತ್ತೆ, ವರ್ಷ ವರ್ಷ ಆ ಒಂದು ಹಿಪ್ಪುನೇರಳೆ ಬೆಳೆಯುವಂತಹ ಪ್ರದೇಶದಲ್ಲಿ ಈ ರೋಗ ಕಂಡು ಬರುತ್ತೆ ಅಂದ ಮೇಲೆ ಏನಾದರೂ ಹೊಸ ತಳಿಗಳನ್ನ, ಈ ರೀತಿಯ ಒಂದು ರೋಗ ನಿರೋಧಕ ತಳಿಗಳನ್ನು ಏನಾದರೂ ಕಂಡುಹಿಡಿಯಲಾಗಿದೆಯಾ, ಆ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರಾ? ಹೌದು ಸರ್, ಖಂಡಿತವಾಗಿಯೂ. ಈಗ ಸಾಕಷ್ಟು ರೈತರು, ನಮ್ಮ ರೇಷ್ಮೆ ಬೆಳೆಗಾರರು V1 ಅಂತಕ್ಕಂಥ ತಳಿಯನ್ನ ಬೆಳೀತಾ ಇದ್ದಾರೆ. ಈ V1 ತಳಿ ಈ ರೋಗಕ್ಕೆ ಬಹಳ ತುತ್ತಾಗುತ್ತೆ. ಈ V1 ತಳಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಆದರೆ V1 ನಂತರವಾಗಿ G4 ಅಂತಕ್ಕಂಥ ತಳಿಯನ್ನ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿ ಮಾಡಿ ಬಿಡುಗಡೆಗೊಳಿಸಲಾಗಿದೆ. ಈ ತಳಿನಲ್ಲಿ ತಕ್ಕ ಮಟ್ಟಿಗೆ ನಾವು ಸಂಪೂರ್ಣವಾಗಿ ರೋಗ ನಿರೋಧಕ ಶಕ್ತಿ ಇದೆ ಅಂತ ಹೇಳೋದಿಲ್ಲ, ಇದರಲ್ಲಿ ಮಧ್ಯಮಿಕವಾಗಿ ಒಂದು ರೋಗವನ್ನ ತಡೆದುಕೊಳ್ತಕ್ಕಂಥ ಶಕ್ತಿ ಇದರಲ್ಲಿದೆ G4 ನಲ್ಲಿ. ಅಂದ್ರೆ ಇದು ಸಂಪೂರ್ಣವಾಗಿ ಹಾನಿಗೆ ಒಳಗಾಗೋದಿಲ್ಲ, ಒಂದು ಮಧ್ಯಮಿಕ ನಿಯಂತ್ರಣವನ್ನ ಇದು ಆ ರೋಗದ ಮೇಲೆ ತಗೊಳ್ಳುತ್ತೆ. ಹಾಗಾಗಿ ಈ G4 ನ ಕೂಡ ನಾವು ಮಾಡರೇಟ್ಲಿ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಇಂಥ ತಳಿನ ನಾವು ಈ ರೋಗದ ಜಾಗ ಎಲ್ಲೆಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಒಂದು ಪ್ರದೇಶಗಳಲ್ಲಿ G4 ನ ಬೆಳೀಬಹುದು. ಹಿಪ್ಪುನೇರಳೆ ಬೆಳೆಯಲ್ಲಿ ಬೇರುಕೊಳೆ ರೋಗದ ಸಮಗ್ರ ನಿರ್ವಹಣೆ ಕುರಿತ ಹಾಗೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಸಂಸ್ಥೆಯಿಂದ ನಡೆಯುವಂತಹ ರೇಷ್ಮೆ ಬೆಳೆಗಾರರನ್ನ ಕುರಿತಾಗಿ ನಡೆಸುವಂತಹ ಕಾರ್ಯಕ್ರಮಗಳ ಬಗ್ಗೆ ಅಥವಾ ರೋಗ ನಿರ್ವಹಣಾ ವಿಧಾನಗಳ ಬಗ್ಗೆ, ಹೊಸ ತಳಿಗಳ ಬಗ್ಗೆ, ತಂತ್ರಜ್ಞಾನಗಳ ಬಗ್ಗೆ ವಿವರಗಳನ್ನ ಪಡೆಯುವ ಒಂದು ನಿರೀಕ್ಷೆಯಲ್ಲಿ ನಮ್ಮ ಬೆಳೆಗಾರರು ಇರ್ತಾರೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ, ಹಾಗೇನೆ ನಿಮ್ಮ ಸಂಸ್ಥೆಯ ಜಾಲತಾಣದ ವಿವರಗಳನ್ನು ಸಹ ನಮ್ಮ ಬೆಳೆಗಾರರಿಗೆ ನೀವು ಕೊಡಬೇಕು. ಈಗ ಖಂಡಿತವಾಗಿಯೂ ಮೊದಲನೇದಾಗಿ ನನ್ನ ದೂರವಾಣಿ ಸಂಖ್ಯೆಯನ್ನ ತೆಗೆದುಕೊಳ್ಳಿ. 9164148616. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ದೂರವಾಣಿ ಸಂಖ್ಯೆಯನ್ನ, 9164148616. ಇದು ನನ್ನ ದೂರವಾಣಿ ಸಂಖ್ಯೆ. ರೇಷ್ಮೆ ಬೆಳೆಗಾರರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ಅದೇ ರೀತಿಯಾಗಿ ನಮ್ಮಲ್ಲಿ ಎಲ್ಲ ತಾಂತ್ರಿಕತೆಗಳನ್ನು ನಮ್ಮ ಒಂದು ಜಾಲತಾಣದಲ್ಲಿ ನಾವು ಶೇಖರಿಸಿಟ್ಟಿದ್ದೀವಿ. ಅಲ್ಲಿಗೆ ಕೂಡ ನೀವು ಭೇಟಿ ನೀಡಿ ಅಲ್ಲಿ ನೀವು ಈ ಒಂದು ಸಂಪೂರ್ಣ ಮಾಹಿತಿಯನ್ನು, ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು. ಈ ಜಾಲತಾಣದ ವಿಳಾಸ ಅಂತ ಹೇಳಿದ್ರೆ www.csrtimys.co.res.in. ಇದು ನಮ್ಮ ಒಂದು ಜಾಲತಾಣದ ವಿಳಾಸ. ಇಲ್ಲಿ ಕೂಡ ನೀವು ಅಲ್ಲಿ ಡೌನ್ಲೋಡ್ ಅಂತ ಒಂದು ಬಟನ್ ಅನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮಗೆ ಪಾಂಪ್ಲೆಟ್ ಅಂತ ಇನ್ನೊಂದು ಬಟನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು 50 ತಾಂತ್ರಿಕತೆಗಳನ್ನು ನಾವು ಅಲ್ಲಿ ಶೇಖರಿಸಿಟ್ಟಿದ್ದೀವಿ. ಅದರಲ್ಲಿ ಇದು ಕೂಡ ಒಂದು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಆಫ್ ರೂಟ್ ರಾಟ್ ಅಂತಕ್ಕಂಥ ಒಂದು ಕನ್ನಡದಲ್ಲೂ ಇದೆ ಹಾಗೂ ಇಂಗ್ಲಿಷ್ನಲ್ಲೂ ಇದೆ. ಹಿಪ್ಪು ನೇರಳೆಯಲ್ಲಿ ಬೇರು ಕೊಳೆ ರೋಗದ ಸಮಗ್ರ ನಿರ್ವಹಣೆ ಅಂತಕ್ಕಂಥ ಪಾಂಪ್ಲೆಟ್ ನಿಮಗೆ ಸಿಗುತ್ತೆ. ನಿಮ್ಮ ಬೆರಳು ತುದಿಯಲ್ಲೇ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಜಾಲತಾಣವನ್ನು ನೀವು ಭೇಟಿ ನೀಡಿ, ಅಥವಾ ಇನ್ನೂ ಏನಾದರೂ ನಿಮಗೆ ಸಮಸ್ಯೆಗಳಿದ್ದಾಗ ಈ ರೋಗದ ಬಗ್ಗೆ ತಾವು ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕಿಸಬಹುದು. ಇನ್ನು ರೇಷ್ಮೆ ಬೆಳೆಗಾರರು ಇತ್ತೀಚೆಗೆ ಹೆಚ್ಚು ಶ್ರದ್ಧೆಯಿಂದ ಆಸಕ್ತಿಯಿಂದ ಬಹಳ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದುವ ಒಂದು ಪ್ರಯತ್ನದಲ್ಲಿ ಅವರೆಲ್ಲ ಇದ್ದಾರೆ. ಅಂತಹ ಬೆಳೆಗಾರರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ನೀವು? ಅಂತಿಮವಾಗಿ ಈ ಒಂದು ರೇಷ್ಮೆ ಬೆಳೆ ಹೆಚ್ಚು ಲಾಭದಾಯಕ ಬೆಳೆಯಾಗಿ ಈಗ ಪರಿವರ್ತನೆಗೊಂಡಿದೆ. ಸಾಕಷ್ಟು ರೈತರು ಬಹಳ ಅವರ ಹಿಂದಿನ ಕಾಲದಿಂದನೂ ಬೆಳೆದ್ಕೊಂಡು ಬಂದಿದ್ದಾರೆ. ಆದರೆ ಸಾಕಷ್ಟು ಜನ ನಮ್ಮ ರೇಷ್ಮೆ ಬೆಳೆಗಾರರು ಕೆಲವೊಬ್ರು ಬಹಳ ಮುತುವರ್ಜಿಯಿಂದ ತೋಟವನ್ನ ನೋಡ್ಕೊಳ್ತಾರೆ, ಇನ್ನು ಕೆಲವೊಬ್ರು ಈ ತರ ರೋಗಗಳು ಕಂಡು ಬಂದಾಗ ಅದನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ಈ ರೋಗ ಯಾವ ರೀತಿ ನಮ್ಮ ಕೋವಿಡ್ ಹೇಗೆ ಹರಡುತ್ತೆ ಹಾಗೆ ಇಲ್ಲಿ ಒಂದು ಗಿಡಕ್ಕೆ ಬಂದರೆ ಸಾಕು, ಒಂದು ಗಿಡಕ್ಕೆ ನೀವು ಏನಾದರೂ ನಿರ್ಲಕ್ಷ್ಯ ಮಾಡಿದ್ದೇ ಆದಲ್ಲಿ ಇದು ಒಂದು ಗಿಡ ನೆಕ್ಸ್ಟ್ ವರ್ಷ ಅನ್ನೋದಕ್ಕೆ ಮುಂದಿನ ವರ್ಷದೊಳಗೆ 100 ಗಿಡಕ್ಕೆ ಹರಡುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಯಾಕೆ ಅಂತ ನಾನು ಮೊದಲೇ ಹೇಳಿದೆ ನಿಮಗೆ, ಈ ರೋಗಕಾರಕಗಳು ಮಣ್ಣಿನಲ್ಲೇ ಇರುತ್ತೆ, ಸುಮಾರು ವರ್ಷಗಳ ಕಾಲ ಮಣ್ಣಿನಲ್ಲೇ ಇರುತ್ತೆ. ಅದಾದ ನಂತರ ಇದಕ್ಕೆ ಕಂಟಿನ್ಯೂಯಸ್ ಆಗಿ ನಮ್ಮ ಬಹುವಾರ್ಷಿಕ ಹಿಪ್ಪು ನೇರಳೆ ಸಿಗ್ತಾ ಇರುತ್ತೆ ಅದಕ್ಕೆ ಆಹಾರವಾಗಿ.